ಸ್ವಚ್ಛತೆಯ ಕೊರತೆಯಿಂದಾಗಿ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಒಂದಲ್ಲ ಎರಡಲ್ಲ. ಹುಳುಕಡ್ಡಿ, ಹೊಟ್ಟೆ ಹುಳು, ತುರಿಕಜ್ಜಿ, ಮೈಮೇಲಿನ ಹುಣ್ಣುಗಳು, ಅತಿಸಾರ, ರಕ್ತಭೇದಿ, ಇವು ಸ್ವಚ್ಛತೆಯ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳು ಎನ್ನುತ್ತಾರೆ ವೈದ್ಯರು. ಕಣ್ಣು, ಕಿವಿ, ಮೂಗಿನ ಸ್ವಚ್ಛತೆ, ತಲೆ ಹಾಗೂ ಬಾಯಿಯ ನೈರ್ಮಲ್ಯ, ಚರ್ಮದ ಆರೈಕೆ, ಮಲಮೂತ್ರ ವಿಸರ್ಜನೆಯ ನಂತರದ ಸ್ವಚ್ಛತೆ, ಇವುಗಳನ್ನು ಬಾಲ್ಯದಿಂದಲೇ ರೂಢಿಸಿಕೊಳ್ಳಬೇಕು. ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಆರೋಗ್ಯ ಇರುತ್ತದೆ. ಆಕಾಶವಾಣಿ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದ ಆರಂಭದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಹವಾಮಾನ ಮಿತ್ರ, ಇದರ ಮೊದಲ ಭಾಗ ಪ್ರಸಾರವಾಗಲಿದೆ. ಆಕಾಶವಾಣಿ ಪರಿಸರ ಇಲಾಖೆ ಅಡಿ ಬರುವ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಪ್ರಾಯೋಜಿಸುವ ಹವಾಮಾನ ಮಿತ್ರ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಹವಾಮಾನ ವೈಪರೀತ್ಯ ಎದುರಿಸುವುದು ಮತ್ತು ಸುರಕ್ಷಾ ಕ್ರಮ ಅನುಸರಿಸುವುದು ಹೇಗೆ, ಈ ಕುರಿತು ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಹಿತಿ ಕೇಳುವಿರಿ. ಆತ್ಮೀಯ ಕೇಳುಗರೇ ಮತ್ತು ರೈತ ಬಾಂಧವರೇ, ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ವಿಶೇಷ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಮತ್ತು ಎಲ್ಲ ಆಕಾಶವಾಣಿ ಕೇಂದ್ರಗಳ ವತಿಯಿಂದ ನಾವು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಹವಾಮಾನ ಬದಲಾವಣೆ ಅಂದ್ರೇನು, ಹವಾಮಾನ ಬದಲಾವಣೆಯಿಂದ ನಾವು ಯಾವ್ಯಾವ ಸವಾಲುಗಳನ್ನು ಎದುರಿಸಲಾಗ್ತಾ ಇದೆ, ಮುಂದೇನು ಸವಾಲುಗಳು ನಮ್ಮ ಎದುರಿಗಿದ್ದಾವೆ, ಈ ಸವಾಲುಗಳನ್ನು ನಾವು ನಿರ್ವಹಿಸೋದು ಹೇಗೆ, ಹೀಗೆ ಒಂದೊಂದು ವಿಷಯವನ್ನ ಮಾಹಿತಿ ಮಾಡಿಕೊಳ್ಳಿಕ್ಕಾಗಿ ನಮ್ಮ ಜೊತೆಗೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ತಜ್ಞರನ್ನ ಕರೆಸಿ ಅವರಿಂದ ವಿಶೇಷವಾದ ಮಾಹಿತಿಯನ್ನ ನಾವು ಕೊಡ್ತಾ ಇದ್ದೇವೆ. ಪ್ರಸ್ತುತ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ಪರಿಸರ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಹವಾಮಾನ ಬದಲಾವಣೆಯಲ್ಲಿ ಯಾವ ತರ ಒಂದು ಬದಲಾವಣೆ ಆಗ್ತಾ ಇದೆ, ನಮ್ಮ ಪರಿಸರಕ್ಕೆ ಪೂರಕವಾದ ಅಂಶಗಳು ಯಾವ್ಯಾವುದು ಅನ್ನೋದು ಇದರಲ್ಲಿ ಸೇರಿವೆ, ಮತ್ತೆ ನಮ್ಮ ರೈತ ಬಾಂಧವರಿಗೆ ಅವರು ಬೆಳೆಯುತ್ತಿರುವಂತ ಬೆಳೆಗಳು ಪೂರಕವಾದ ವಾತಾವರಣದಲ್ಲಿ ಇದ್ರೆ ಅವರು ಎಷ್ಟು ಸುರಕ್ಷಿತವಾಗಿರ್ತವೆ. ಈಗಾಗಲೇ ನಮ್ಮ ದೇಶದಾದ್ಯಂತ ಈ ಒಂದು ಹವಾಮಾನದ ಬದಲಾವಣೆಯಿಂದ ಸಾಕಷ್ಟು ಅನಾಹುತಗಳಾಗಿದ್ದಾವೆ. ಅದು ಭೂ ಕುಸಿತ ಇರಬಹುದು, ಅಥವಾ ಹೆಚ್ಚಿನ ಮಳೆ ಬರೋದಿರಬಹುದು, ಅಥವಾ ಜಾಸ್ತಿ ಬಿಸಿಲಿನ ತಾಪಮಾನದಿಂದ ಅನಾಹುತ ಆಗಿರ್ಬೋದು, ಹತ್ತಾರು ಕಾರಣಗಳು ಈ ಒಂದು ಪರಿಸರ ಬದಲಾವಣೆಯಲ್ಲಿ ಪರಿಣಾಮ ಉಂಟು ಮಾಡ್ತಾ ಇದ್ದಾವೆ. ಇದನ್ನು ನಾವು ನಿರ್ವಹಣೆ ಮಾಡಬೇಕಾಗಿದೆ. ಹಾಗಾಗಿ ಈ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸೇರಿ ಈ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಕಾರ್ಯಯೋಜನೆಯನ್ನ ರೂಪಿಸ್ತಾ ಇದ್ದಾವೆ. ಮೊದಲೇನೇ ಕಾರ್ಯಕ್ರಮವಾಗಿ ನಾವು ಇವತ್ತು ಆಕಾಶವಾಣಿ ಬೆಂಗಳೂರು ವತಿಯಿಂದ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಈ ಎಲ್ಲ ಕೇಳುಗರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ಸುಮಾರು 24 ಕಾರ್ಯಕ್ರಮಗಳನ್ನ ಮಾಡೋರಿದ್ದೇವೆ. ಎಲ್ಲ ಕೇಂದ್ರಗಳು ವತಿಯಿಂದನೂ ಈ ಒಂದು ಕಾರ್ಯಕ್ರಮ ಪೂರಕವಾದ ಕಾರ್ಯಕ್ರಮ ನಾವು ಸಿದ್ಧಪಡಿಸಿ ಪ್ರಸಾರ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಜೊತೆಗೆ ಕಾರ್ಯಕ್ರಮದ ಪೀಠಿಕೆಯಲ್ಲಿ ಪರಿಸರ ನಿರ್ವಹಣಾ ಮತ್ತು ನೀತಿ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾದ ಮಹೇಶ್ ಟಿ ಅವರು ನಮ್ಮ ಜೊತೆಗಿದ್ದಾರೆ. ಮಹೇಶ್ ಟಿ ಅವರು, ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಏನ್ ಕಾರ್ಯಕ್ರಮ ನಾವು ಹಾಕೊಳ್ಬೇಕು ಅನ್ನೋದ್ರ ಕುರಿತು ಸಂಕ್ಷಿಪ್ತವಾಗಿ ಮಾಹಿತಿ ಮಾಡಿಕೊಡ್ತಾ ಇದ್ದಾರೆ. ಮಹೇಶ್ ಅವರೇ, ಎಲ್ಲ ಕೇಳುಗರ ಪರವಾಗಿ ತಮಗೆ ನಮಸ್ಕಾರ, ಸ್ವಾಗತ. ನಮಸ್ಕಾರ ಎಲ್ಲಾ ಶ್ರೋತೃಗಳಿಗೂ ನಮಸ್ಕಾರ. ತಾವೀಗಾಗಲೇ ಹೇಳಿದಾಗೆ ನಾನು ಪರಿಸರ ನಿರ್ವಹಣಾ ಮತ್ತು ನೀತಿ ಸಂಶೋಧನಾ ಸಂಸ್ಥೆ, ಇದು ಪರಿಸರ ಇಲಾಖೆ ಅಡಿನಲ್ಲಿ ಬರತಕ್ಕಂತ ಒಂದು ಸಂಸ್ಥೆ, ಇಲ್ಲಿ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ತಾವು ಹೇಳಿದಾಗೆ ಈಗಾಗಲೇ ಈ ಹವಾಮಾನ ವೈಪರೀತ್ಯ ಅಥವಾ ಹವಾಮಾನ ಬದಲಾವಣೆ ಅಂತ ಏನ್ ಹೇಳ್ತೀವಿ, ಬಹಳ ಸರಳವಾಗಿ ಹೇಳ್ಬೇಕು ಅಂದ್ರೆ ತಾಪಮಾನ ಹೆಚ್ಚಳ ಅಂತ ಹೇಳ್ಬಹುದು, ಎಲ್ರಿಗೂ ಅರ್ಥ ಆಗುತ್ತೆ. ತಾಪಮಾನ ಹೆಚ್ಚಳದಿಂದ ಎಲ್ಲ ಕ್ಷೇತ್ರದ ಉದ್ದಿಮೆಗಳು ಅಥವಾ ಎಲ್ಲ ಕ್ಷೇತ್ರದ ಒಂದು ಕಾರ್ಯವ್ಯಾಪ್ತಿ ಏನಿದೆ, ಎಲ್ಲಾ ಒಂದು ಕ್ಷೇತ್ರಗಳ ಮೇಲೂ ಅದರ ಒಂದು ದುಷ್ಪರಿಣಾಮ ಬೀಳ್ತಾ ಇದೆ. ಇದು ನಾವು ಕೈಗಾರಿಕೀಕರಣ 1750 ಈಚೆಗೆ ಯಾವ ರೀತಿ ಕೈಗಾರಿಕೀಕರಣದಿಂದಾಗಿ ಈ ತಾಪಮಾನ ಹೆಚ್ಚಳ ಆಗ್ತಾ ಇದೆ ಅನ್ನೋದು ಈಗಾಗಲೇ ವೈಜ್ಞಾನಿಕವಾಗಿ ದೃಢಪಡಿಸಿದ್ದಾರೆ. ಆ ಒಂದು ಕಾರಣದಿಂದ ಎಲ್ಲಾ ರಾಷ್ಟ್ರಗಳು ಮತ್ತೆ ಎಲ್ಲಾ ರಾಜ್ಯಗಳು ಈ ಒಂದು ಹವಾಮಾನ ವೈಪರೀತ್ಯ ಅಥವಾ ಇದಕ್ಕೆ ಸಂಬಂಧಪಟ್ಟಂತ ಏನು ನೈಸರ್ಗಿಕ ವಿಕೋಪಗಳಿದೆ ಆ ವಿಕೋಪಗಳನ್ನ ತಡೆಗಟ್ಟೋದಕ್ಕೆ ಮತ್ತೆ ಅದರ ಜೊತೆ ನಾವು ಯಾವ ರೀತಿ ಅವನ್ನ ಸರಿಪಡಿಸಿಕೊಂಡು ನಮ್ಮ ಒಂದು ಜೀವನ ಶೈಲಿಯನ್ನ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರದ ವತಿಯಿಂದ ಪರಿಸರ ನಿರ್ವಹಣಾ ನೀತಿ ಸಂಶೋಧನಾ ಸಂಸ್ಥೆ ಈ ಹವಾಮಾನ ಬದಲಾವಣೆ ಕಾರ್ಯಯೋಜನೆ 2024 ತಯಾರು ಮಾಡಿದ್ದನ್ನ 24 ಫೆಬ್ರವರಿ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿತು. ತದನಂತರದಲ್ಲಿ ಎಲ್ಲ ಇಲಾಖೆಗಳ ಒಂದು ಮುಖ್ಯಸ್ಥರ ಜೊತೆ ಸಮಾಲೋಚನೆ ಆಗಿ ಅದು ಯಾವ ರೀತಿ ಈ ಒಂದು ಸುಮಾರು 200 ಕಾರ್ಯಾಂಶಗಳಿದೆ, ಸುಮಾರು 11 ಇಲಾಖೆಗಳು ಪ್ರಮುಖ ಇಲಾಖೆಗಳು ಈ ಒಂದು ಹವಾಮಾನ ವೈಪರೀತ್ಯಕ್ಕೆ ಸಂಬಂಧಪಟ್ಟಂತ ಒಂದು ನಿರ್ದಿಷ್ಟವಾದಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿ ಈ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಅಂತ ಎಲ್ಲ ಇಲಾಖೆಗಳು ಸಹ ಕೊಟ್ಟಿದ್ದಾರೆ. ಅದರ ಪ್ರಕಾರ ಕೃಷಿ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಜಲಸಂಪನ್ಮೂಲ ಇರ್ಬೋದು, ಆರೋಗ್ಯ ಇರ್ಬೋದು, ಅದೇ ರೀತಿ ನಮ್ಮ ಒಂದು ಇಂಧನ ಇಲಾಖೆ ಇರ್ಬೋದು, ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಇಲಾಖೆ ಇರ್ಬೋದು, ಹೀಗೆ ಸುಮಾರು 11 ಇಲಾಖೆಗಳು ಅಲ್ಲಿ ಅವರ ಒಂದು ಕಾರ್ಯವ್ಯಾಪ್ತಿನಲ್ಲಿ ಈ ಹವಾಮಾನ ವೈಪರೀತ್ಯನ್ನ ಯಾವ ರೀತಿ ಸರಿದೂಗಿಸಿಕೊಂಡು ಹೋಗ್ಬೇಕು, ಹವಾಮಾನ ವೈಪರೀತ್ಯದಿಂದ ಆಗ್ತಕ್ಕಂತ ಒಂದು ದುಷ್ಪರಿಣಾಮಗಳನ್ನ ಯಾವ ರೀತಿ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಅವರೊಂದು ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮ ರಾಜ್ಯ ಮಟ್ಟದಲ್ಲಿ ಎಲ್ಲಾ ಜನರಿಗೂ ತಲುಪಬೇಕು, ಎಲ್ಲರೂ ಇದರಲ್ಲಿ ಭಾಗಿಯಾಗಬೇಕು ಮತ್ತೆ ಇದ್ರ ಬಗ್ಗೆ ಎಲ್ಲ ಜನರುಗಳಿಗೂ ಅರಿವು ಮೂಡಬೇಕು ಅನ್ನೋ ಉದ್ದೇಶದಿಂದ ರಾಜ್ಯ ಸರ್ಕಾರ ಈ ಒಂದು ಹವಾಮಾನ ಮಿತ್ರ ಅನ್ನೋ ಒಂದು ಕಾರ್ಯಕ್ರಮದ ಮೂಲಕ ಸುಮಾರು 24 ಕಾರ್ಯಕ್ರಮಗಳನ್ನ ಆಕಾಶವಾಣಿ ಮುಖೇನ ಪ್ರಚಾರ ಮಾಡಬೇಕು. ಇದರಿಂದ ರೈತಾಪಿ ವರ್ಗ ಇರ್ಬೋದು, ಇದರಿಂದ ಜನಸಾಮಾನ್ಯರಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಇಲಾಖೆಗಳ ಇರ್ಬೋದು, ಈ ರೀತಿ ಎಲ್ಲಾ ಜನಗಳಿಗೂ ಸಹ ಅವರವರ ಒಂದು ಕಾರ್ಯವ್ಯಾಪ್ತಿನಲ್ಲಿ ಯಾವ ರೀತಿಯಾದಂತ ಒಂದು ಕ್ರಮಗಳನ್ನ ಅನುಸರಿಸಿದ್ರೆ ನಾವು ಹವಾಮಾನ ವೈಪರೀತ್ಯವನ್ನ ಜೊತೆಗೆ ನಾವು ಸರಿದೂಗಿಸಿಕೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನ ಪ್ರಾರಂಭಿಸಿದೀವಿ. ಹಾಗಾಗಿ ಎಲ್ಲಾ ಜಿಲ್ಲಾ ಮಟ್ಟದಲ್ಲೂ ಸಹ ಈ ಒಂದು ತರಬೇತಿ ಕಾರ್ಯಕ್ರಮಗಳನ್ನ ನಮ್ಮ ಸಂಸ್ಥೆಯು ಹಮ್ಮಿಕೊಂಡು ಬರ್ತಾ ಇದೆ. ಎಲ್ಲಾ ರಾಜ್ಯ ಮಟ್ಟದ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಮತ್ತೆ ರಾಜ್ಯ ಮಟ್ಟದಲ್ಲಿರತಕ್ಕಂತ ಮುಖ್ಯಸ್ಥರು ಸಹ ಇಲಾಖಾ ಮುಖ್ಯಸ್ಥರು ಈ ಒಂದು ಕಾರ್ಯಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ರೂಪುರೇಷೆಗಳನ್ನ ಸಹ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶ ನನಗಾಗಲೇ ಹೇಳಿದಾಗೆ ಎಲ್ಲ ಜನರಿಗೂ ಈ ಒಂದು ಹವಾಮಾನ ವೈಪರೀತ್ಯದಿಂದ ಆಗತಕ್ಕಂತ ಒಂದು ದುಷ್ಪರಿಣಾಮಗಳನ್ನ ಅದ್ರ ಬಗ್ಗೆ ಅರಿವು ಮೂಡಿಸಬೇಕು ಮತ್ತೆ ಅದಕ್ಕೆ ಸರಿದೂಗತಕ್ಕಂತ ಒಂದು ಜೀವನ ಶೈಲಿಯನ್ನ ಬದಲಾವಣೆ ಮಾಡಿಕೊಂಡು ಹೋಗ್ಬೇಕು. ಇದರ ಮೂಲ ಉದ್ದೇಶ ಏನು ಅಂದ್ರೆ ಕರ್ನಾಟಕ ಸರ್ಕಾರದ ಪರಿಸರ ನಿರ್ವಹಣಾ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಹವಾಮಾನ ಬದಲಾವಣೆ ಕಾರ್ಯಯೋಜನೆ 2024 ತಯಾರಿಸಿ ಭಾರತ ಸರ್ಕಾರದಿಂದ ಅನುಮೋದನೆಗೊಂಡಿದೆ. ಈ ಒಂದು ಕಾರ್ಯಯೋಜನೆಯಲ್ಲಿ ಸುಮಾರು 11 ಪ್ರಮುಖ ಇಲಾಖೆಗಳು ಅವರ ಒಂದು ಕಾರ್ಯವ್ಯಾಪ್ತಿನಲ್ಲಿ ಹವಾಮಾನ ಬದಲಾವಣೆ ಕ್ರಮಗಳ ಕುರಿತಂತೆ ಅವರ ಒಂದು ಕಾರ್ಯಗಳು ಮತ್ತೆ ಅವರ ಒಂದು ಏನು ಯೋಜನೆಗಳಿದೆ ಅದರಲ್ಲಿ ಮುಖ್ಯವಾಹಿನಿಗೆ ತರಬೇಕು ಅನ್ನೋದೇ ಬಹಳ ಮುಖ್ಯವಾದಂತಹ ಉದ್ದೇಶ. ಈ ಒಂದು ನಿಟ್ಟಿನಲ್ಲಿ ಈ ಒಂದು 11 ಇಲಾಖೆಗಳ ಜೊತೆ ಸರ್ಕಾರ ಸಮಾಲೋಚನೆ ನಡೆಸಿ ಇದರಲ್ಲಿ ಯಾವ ರೀತಿಯಾದಂತಹ ಈ ಒಂದು ಮುಂದಿನ ದಿನಗಳಲ್ಲಿ ಬರತಕ್ಕಂತಹ ಹವಾಮಾನ ಸಮಸ್ಯೆಗಳನ್ನ ಎದುರಿಸೋದಕ್ಕೆ ಯಾವ ರೀತಿ ತಮ್ಮ ಕಾರ್ಯಯೋಜನೆಗಳನ್ನ ಮತ್ತೆ ಈ ಒಂದು ಕಾರ್ಯಕ್ರಮಗಳನ್ನ ಹೊಂದಾಣಿಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸುಮಾರು ಸಭೆಗಳನ್ನು ನಡೆಸಿದ ನಂತರ ಆಯಾ ಇಲಾಖೆಗಳು ಅವರು ಕಾರ್ಯವ್ಯಾಪ್ತಿನಲ್ಲಿ ಯಾವ ರೀತಿಯಾದಂತ ಒಂದು ಕಾರ್ಯಕ್ರಮಗಳನ್ನ ಈ ಒಂದು ಹವಾಮಾನ ಬದಲಾವಣೆ ಮುಖ್ಯವಾಹಿನಿಗೆ ತರಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಹೇಳಿದ್ದಾರೆ. ಅದರ ಪ್ರಕಾರ ಆ ಇಲಾಖೆಗಳು ಎಲ್ಲಾ ಒಂದು ಆ ಒಂದು ಕಾರ್ಯಯೋಜನೆಗಳಿಗೆ ಸಂಬಂಧಪಟ್ಟಂಗೆ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಅಂದ್ರೆ ಈ ಒಂದು ಕಾರ್ಯಕ್ಷಮತೆ ಯಾವ ರೀತಿ ಕಾರ್ಯಕ್ರಮಗಳನ್ನ ಅಳಿಬೇಕು ಅನ್ನೋದ್ರ ಬಗ್ಗೆ ವಿವರಗಳನ್ನ ನೀಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಯೋಜನೆ 2024 ಇದೆ, ಅದರ ಅನುಷ್ಠಾನವನ್ನು ಎಲ್ಲ ಇಲಾಖೆಗಳು ಈಗ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ಹವಾಮಾನ ಬದಲಾವಣೆ ಕಾರ್ಯಯೋಜನೆ 2024 ಎಲ್ಲ ಇಲಾಖೆಗಳು ಸಂಘ ಸಂಸ್ಥೆಗಳು ಮತ್ತೆ ಎಲ್ಲ ಜನಸಾಮಾನ್ಯರಿಗೂ ರೈತಾಪಿ ವರ್ಗಕ್ಕೂ ಇದರ ಒಂದು ಅಂಶಗಳನ್ನ ತಿಳಿಸ್ಕೊಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಹವಾಮಾನ ಮಿತ್ರ ಅಂತ ಕಾರ್ಯಯೋಜನೆ ಒಂದು ಕಾರ್ಯಕ್ರಮವನ್ನ ಆಕಾಶವಾಣಿ ಜೊತೆ ಮಾಡೋದಕ್ಕೆ ನಾವು ಈಗ ಯೋಜಿಸಿದ್ದೀವಿ. ಅದರ ಪ್ರಕಾರ ಎಲ್ಲ ಇಲಾಖೆಗಳು ಏನು ಕಾರ್ಯ ಯೋಜನೆಗಳನ್ನು ಕೊಟ್ಟಿದ್ದಾರೆ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂಗೆ ಅವರ ಕಾರ್ಯಯೋಜನೆಗಳನ್ನು ಸಿದ್ಧಪಡಿಸಿದ್ದಾರೆ, ಅವುಗಳನ್ನು ಎಲ್ರಿಗೂ ತಲುಪಿಸ್ಬೇಕು, ಅವರ ಮುಖೇನವಾಗಿಯೇ ಎಲ್ರಿಗೂ ತಲುಪಿಸ್ಬೇಕು. ಅದಕ್ಕೆ ಒಂದು ಮುಖ್ಯವಾದಂತಹ ವಾಹಿನಿ ನಾವು ಆಲ್ ಇಂಡಿಯಾ ರೇಡಿಯೋ ಅಥವಾ ಆಕಾಶವಾಣಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಯಾಕೆಂದ್ರೆ ಇದು ಹೆಚ್ಚು ಜನಕ್ಕೆ ತಲುಪಿಸೋ ಒಂದು ಮಾಧ್ಯಮ ಆಗಿದೆ. ಹಾಗಾಗಿ ಈ ಒಂದು ಮಾಧ್ಯಮದ ಮೂಲಕ ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡದಂತ ಸಂಪನ್ಮೂಲ ವ್ಯಕ್ತಿಗಳಿರ್ಬಹುದು, ಇಲಾಖೆಗಳಲ್ಲಿ ಈ ಒಂದು ಕಾರ್ಯಯೋಜನೆ ತಯಾರು ಮಾಡತಕ್ಕಂಥ ಅಧಿಕಾರಿ ವರ್ಗದವರಿರ್ಬಹುದು, ಅಥವಾ ಈ ಒಂದು ಕ್ಷೇತ್ರದಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡತಕ್ಕಂಥ ಒಂದು ಸಂಪನ್ಮೂಲ ವ್ಯಕ್ತಿಗಳಿರ್ಬಹುದು, ಇವ್ರನ್ನೆಲ್ಲರನ್ನೂ ಒಟ್ಟಾರೆಯಾಗಿ ಒಂದು ಪ್ರಮುಖವಾಗಿ ಆಯ್ಕೆ ಮಾಡಿಕೊಂಡು ಅವರ ಮುಖೇನ ಈ ಒಂದು ಹವಾಮಾನ ಬದಲಾವಣೆ ಕಾರ್ಯಯೋಜನೆಯನ್ನ ಯಾವ ರೀತಿ ಮುಖ್ಯ ವಾಹಿನಿಯಲ್ಲಿ ನಾವು ಅಳವಡಿಸಬೇಕು ರಾಜ್ಯದಾದ್ಯಂತ ಅನ್ನೋದೇ ಮುಖ್ಯವಾದಂತಹ ಉದ್ದೇಶ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಸುಮಾರು ಒಂದು ತಿಂಗಳಿನಲ್ಲಿ ಎರಡು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದಕ್ಕೆ ಯೋಚಿಸಿದೀವಿ. ಇದರಲ್ಲಿ ತಿಂಗಳ ಬಿಗಿನಿಂಗ್ ಅಲ್ಲಿ ಒಂದಿರುತ್ತೆ, ಮತ್ತೆ ತಿಂಗಳು ಮಿಡ್ಲ್ ಅಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ. ಸುಮಾರು ಒಂದು 30 ಮಿನಿಟ್ ಕಾರ್ಯಕ್ರಮ ಆಗಿರುತ್ತೆ. ಇದರಲ್ಲಿ ನಾನು ಈಗಾಗಲೇ ಹೇಳಿದಂತ ಸಂಪನ್ಮೂಲ ವ್ಯಕ್ತಿಗಳು, ಇಲಾಖೆ ಅಧಿಕಾರಿಗಳು ಅಥವಾ ಈ ಒಂದು ಒಳ್ಳೆ ನಿದರ್ಶನಗಳನ್ನ ಅನುಷ್ಠಾನ ಮಾಡದಂತ ವ್ಯಕ್ತಿಗಳು ಎಲ್ಲರೂ ಸಹ ಅವ್ರನ್ನ ಕರೆಸಿ ಅವರ ಒಂದು ಯಾವ ರೀತಿ ಈ ಹವಾಮಾನ ಬದಲಾವಣೆಗೆ ನಾವು ಹೊಂದಾಣಿಕೆ ಮಾಡ್ಕೋಬೇಕು, ಅದನ್ನ ಯಾವ ರೀತಿ ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಜನರು ಅದನ್ನ ಅಳವಡಿಸ್ಕೋಬೇಕು, ಅಥವಾ ರೈತಾಪಿ ವರ್ಗ ಈ ಒಂದು ಹವಾಮಾನ ಬದಲಾವಣೆಯಿಂದ ಯಾವ ರೀತಿ ಆದಂತಹ ಬೆಳೆ ಪದ್ಧತಿ ಇರಬಹುದು, ಮತ್ತೆ ಮಣ್ಣಿನ ತೇವಾಂಶವನ್ನ ಹೇಗೆ ಇಟ್ಕೊಳ್ಳೋದಕ್ಕೆ ಯಾವ ರೀತಿಯಾದಂತಹ ಒಂದು ಕ್ರಮಗಳನ್ನು ವಹಿಸಬೇಕು ಅಂತ ಹೇಳೋದಿರ್ಬಹುದು, ಅಥವಾ ನೀರಿನ ಸಂರಕ್ಷಣೆ ಇರಬಹುದು, ಮತ್ತೆ ಅದೇ ರೀತಿ ಈ ಅಂತರ್ಜಲ ಮಟ್ಟ ಹೆಚ್ಚತಕ್ಕಂಥ ಕಾರ್ಯಕ್ರಮಗಳಿರಬಹುದು, ಇಂಧನ ಬಳಕೆ ಬಗ್ಗೆ ಪರ್ಯಾಯವಾಗಿ ಯಾವ ರೀತಿಯಾದಂತಹ ಒಂದು ನೈಸರ್ಗಿಕವಾದಂತಹ ಇಂಧನಗಳನ್ನ ನಾವು ಬಳಕೆ ಮಾಡಬೇಕು ಅನ್ನೋದೇ ಇರಬಹುದು. ಈ ರೀತಿ ಎಲ್ಲ ಕ್ಷೇತ್ರಗಳು ಸಹ ತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟಂತೆ ತ್ಯಾಜ್ಯವನ್ನ ಹೇಗೆ ಬೇರ್ಪಡಿಸಬೇಕು, ಯಾವ್ಯಾವ ರೀತಿಯಾದಂತಹ ತ್ಯಾಜ್ಯಗಳನ್ನ ನಾವು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡೋದ್ರಿಂದ ಈ ಒಂದು ಹವಾಮಾನ ಬದಲಾವಣೆಗೆ ಸಹಕಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥ ವಿಚಾರಗಳಿರ್ಬೋದು. ಹೀಗೆ 10 ಹಲವಾರು ವಿಷಯಗಳ ಬಗ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ವಿಷಯಗಳನ್ನ ಮಂಡಿಸಿ ಅವರ ಒಂದು ವೈಜ್ಞಾನಿಕ ಅಭಿಪ್ರಾಯಗಳನ್ನ ಮಂಡಿಸ್ತಾರೆ. ಈಗ ಭಾರತೀಯ ಹವಾಮಾನ ಇಲಾಖೆ ಬೆಂಗಳೂರಿನ ಕಚೇರಿಯಲ್ಲಿ ಇರುವ ಡಾಕ್ಟರ್ ಸಿ ಎಸ್ ಪಾಟೀಲ್ ರು ಮಾಹಿತಿಯನ್ನು ಮಾಡಿಕೊಡಿ. ಹವಾಮಾನಕ್ಕೆ ಸಂಬಂಧಪಟ್ಟಾಗೆ ಏನೇನು ಸವಾಲುಗಳನ್ನು ನಾವು ನಮ್ಮ ರೈತ ಬಾಂಧವರು ಮತ್ತೆ ಜನರು ಎದುರಿಸಬೇಕಾಗುತ್ತೆ ಅದ್ರ ಬಗ್ಗೆ ಹೇಳಿ ಡಾಕ್ಟರ್ ಪಾಟೀಲ್ ಅವರೇ. ಎಲ್ಲರಿಗೆ ನಮಸ್ಕಾರಗಳು. ಇತ್ತಿತ್ತಲಾಗಿ ಹವಾಮಾನ ಬದಲಾವಣೆ ಅನ್ನೋದು ಈ 21ನೇ ಶತಮಾನದಾಗ ಅತಿ ಸವಾಲು ಇದ್ದಂಗ. ಹವಾಮಾನ ಬದಲಾವಣೆಯಿಂದ ನಾವು ಸುತ್ತಮುತ್ತ ಮತ್ತು ಪ್ರಪಂಚದಾದ್ಯಂತ ನಮ್ಮ ದೇಶ ಮತ್ತು ರಾಜ್ಯಗಳಲ್ಲಿ ಹಲವಾರು ಹವಾಮಾನಕ್ಕೆ ಸಂಬಂಧಪಟ್ಟಂತೆ ವಿಕೋಪಗಳನ್ನು ನಾವು ನೋಡ್ತಾ ಇದ್ದೀವಿ. ಮುಖ್ಯವಾಗಿ 2020ರಲ್ಲಿ ಕರಾವಳಿ ಹಾಗೂ ಉತ್ತರ ಒಳನಾಡಿನಲ್ಲಿ ತೀವ್ರವಾದ ಪ್ರಭಾವವನ್ನು ಜನರು ಅನುಭವಿಸಿದರು. ಇದರಿಂದ ಮೂಲ ಸೌಕರ್ಯ ಮತ್ತು ಕೃಷಿಗೆ ಗಮನಾರ್ಹವಾದ ಹಾನಿಯನ್ನು ಉಂಟು ಮಾಡಿತು. ಮತ್ತು 2021ರಲ್ಲಿ ರಾಜ್ಯವು ಬರಗಾಲದ ಪರಿಸ್ಥಿತಿಯನ್ನು ಕೂಡ ಎದುರಿಸಿತು. ಮನ್ಸೂನ್ನಲ್ಲಿ ಮಳೆ ಪ್ರಮಾಣ ಎಷ್ಟಾಗಬೇಕಾಗಿತ್ತು ಅಷ್ಟು ಆಗಲಿಲ್ಲ 2021ರಲ್ಲಿ. ಇದರಲ್ಲಿಂದ ಕೃಷಿ ಹಾಗೂ ಜಲ ಸಂಪನ್ಮೂಲಗಳು ಬಹಳ ಸಂಕಷ್ಟಕ್ಕೆ ಈಡಾದವು. ಇನ್ನೊಂದು 2022ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ತೀವ್ರವಾದ ಉಷ್ಣ ಅಲೆಗಳು ಮುಂದುವರೆದು ಬೇಸಿಗೆ ಕಾಲದಲ್ಲಿ ಈ ಉಷ್ಣಾಂಶವು ಸಾಮಾನ್ಯ ಮಟ್ಟಕ್ಕಿಂತ 4-5 ಡಿಗ್ರಿ ಸೆಂಟಿಗ್ರೇಡ್ ಹೆಚ್ಚಾಗಿತ್ತು. ಮತ್ತು ನಾವು ಕೊಡಗು ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳ ಕೆಲವು ಕಡೆ ಒಂದನ್ನು 3-4 ವರ್ಷದಿಂದ ನಾವು ಭೂಕುಸಿತಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈ ಭೂಕುಸಿತಗಳು ಯಾಕಾಗ್ತಾವು ಏನು ಇದೆಲ್ಲ ಹವಾಮಾನಕ್ಕೂ ಕೂಡ ಸಂಬಂಧಪಟ್ಟದ್ದು. ಇದು ಅಲ್ಲದೆ ಇದು ನಾನು ಈಗ ರಾಜ್ಯದ ಬಗ್ಗೆ ನಾನು ಹೇಳಿದೆ ಮತ್ತು ದೇಶಾದ್ಯಂತ ಹಿಮಾಲಯ ಪರ್ವತದಲ್ಲಿ ಅಥವಾ ಕೆಲವು ಪ್ರದೇಶಗಳಲ್ಲಿ ಮೇಘಾಸ್ಫೋಟಗಳು ಉಂಟಾದವು ಮತ್ತು ಇಡೀ ದೇಶ ಜಗತ್ತಿನಾದ್ಯಂತ ಕೆಲವು ದೇಶಗಳಲ್ಲಿ ಹುರಿಕೇನ್ಸ್ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಹುರಿಕೇನ್ಸ್ ತೀವ್ರ ಸ್ವರೂಪವನ್ನು ತಾಳಿದವು ಮತ್ತು ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಉಪಸಾಗರದಲ್ಲಿ ಚಂಡುಮಾರುತಗಳ ಸಂಖ್ಯೆನೂ ಹೆಚ್ಚಿಗೆ ಆಯಿತು ಮತ್ತು ತೀವ್ರವಾದ ಚಂಡುಮಾರುತಗಳು ನಮ್ಮ ದೇಶಕ್ಕೆ ಅಪ್ಪಳಿಸಿದವು ಮತ್ತು ಅದು ಅಲ್ಲದೆ ಎಲ್ಲಿನೋ ಅದರ ತೀವ್ರತೆ ಕೂಡ ಹೆಚ್ಚಿಗೆ ಆಯಿತು. ನೀವು 2024ರಲ್ಲಿ ನೋಡಿರಬಹುದು ನಮ್ಮ ಬೆಂಗಳೂರಿನಲ್ಲಿ 30 90 ಪಾಯಿಂಟ್ 2 ಡಿಗ್ರಿ ಸೆಂಟಿಗ್ರೇಡ್ ಗರಿಷ್ಠ ಉಷ್ಣಾಂಶ ತನಕ ಹೋಯಿತು. ನಾವು 20 ವರ್ಷದಿಂದ ನಾವು ನೋಡಿದ್ರೆ ಬೆಂಗಳೂರಿನಲ್ಲಿ 37 ದಾಟಗಲಂತ ಹೇಳ್ತಿದ್ವಿ, ಆದರೆ ಈಗ 39 ತನೂ ಗರಿಷ್ಠ ಉಷ್ಣಾಂಶ ಬೆಂಗಳೂರಲ್ಲೇ ದಾಖಲಾಗಿದೆ. ಅಂದ್ರೆ ಹವಾಮಾನ ಎಷ್ಟು ಬದಲಾವಣೆ ಆಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದರಲ್ಲಿಂದ ಇತ್ತಿತ್ತಲಾಗಿ ಇದು ಪಶ್ಚಿಮ ಕರಾವಳಿ ಜಿಲ್ಲೆಗಳಲ್ಲಿ ಕಾರವಾರ ನಲ್ಲಿ ಕೂಡ ಭೂಕುಸಿತ ಆಯಿತು ಕಳೆದ ವರ್ಷದಲ್ಲಿ. ಮ್ಯಾಂಗ್ಳೂರು ಮತ್ತು ಕೇರಳದಲ್ಲಿ ಕೂಡ ಭೂಕುಸಿತ ಆಯಿತು. ಈ ಎಲ್ಲ ಹವಾಮಾನಕ್ಕೆ ಸಂಬಂಧಪಟ್ಟ ವಿವಿಧ ಘಟನೆಗಳಿಗೆ ಮುಖ್ಯ ಕಾರಣವೇನು ಅನ್ನೋದು ನಾವು ಹುಡುಕಾಡ್ಕೊಂತ ಹೋದ್ರೆ ಅಂದ್ರೆ ಇದು ಜಾಗತಿಕ ಮಟ್ಟದಲ್ಲಿ, ಬರೀ ರಾಜ್ಯ ಪಟ್ಟಣ ಅಲ್ಲ, ಜಾಗತಿಕ ಮಟ್ಟದಲ್ಲಿ ತಾಪಮಾನ ಏರಿಕೆ ಆಗಿರುವುದೇ ಒಂದು ಮುಖ್ಯ ಕಾರಣ. ಈ ಜಾಗತಿಕ ಮಟ್ಟದಲ್ಲಿ ತಾಪಮಾನ ಯಾಕೆ ಏರಿಕೆ ಆಗುತ್ತ, ಈಗ ಸೂರ್ಯನ ಬೆಳಕು ಸೂರ್ಯನ ಕಿರಣಗಳು ಭೂಮಿಯನ್ನು ಎಷ್ಟು ತಲುಪಕ್ಕೂ ಅಷ್ಟ ತಲುಪ್ತಾವ. ವರ್ಷದಿಂದ ವರ್ಷ ಇರಬಹುದು, ದಶಕದಿಂದ ದಶ, ಶತಮಾನದಿಂದ ಶತಮಾನಕ್ಕ ಅಷ್ಟೊಂದು ವ್ಯತ್ಯಾಸ ಆಗಲ್ಲ. ಆದ್ರೆ ಸೋಲಾರ್ ಆಕ್ಟಿವಿಟಿ ಒಳಗ ಪ್ರತಿ 11 ವರ್ಷಕ್ಕೊಮ್ಮೆ ಸೋಲಾರ್ ಆಕ್ಟಿವಿಟಿಲಿಂದ ಸ್ವಲ್ಪ ಏರಿಳಿತಗಳು ಆಕ್ಕವ ಸೂರ್ಯನ ಕಿರಣಗಳು. ಇದನ್ನು ಹೊರತುಪಡಿಸಿದ್ರೆ ಅಷ್ಟೊಂದು ಸೂರ್ಯನ ಬೆಳಕು ಭೂಮಿಯನ್ನ ತಲುಪೋದು ಅಷ್ಟೇ ಇರ್ತೈತಿ. ಹಂಗಂದ್ರೆ ಇದಕ್ಕೆ ಏನು ಮುಖ್ಯ ಕಾರಣ ಅಂದ್ರೆ, ನಾವು 1750 ನಮ್ಮ ಜಗತ್ತಿನಾದ್ಯಂತ ಒಂದು ಕೈಗಾರಿಕಾ ಕ್ರಾಂತಿ ನಡೀತು. ಈ ಕೈಗಾರಿಕಾ ಕ್ರಾಂತಿಯಲ್ಲಿ ನಾವೆಲ್ಲ ಕಲ್ಲಿದ್ದಲು, ಆಯಿಲು ಮತ್ತು ನ್ಯಾಚುರಲ್ ಗ್ಯಾಸ್ ಉಪಯೋಗ ಮಾಡಕತ್ತಿದ್ವಿ. ಈ ಇಂಧನವನ್ನು ಇವನ್ನೆಲ್ಲ ಫ್ಯಾಕ್ಟ್ರಿ ಕೈಗಾರಿಕೆಗಳನ್ನು ಮಷಿನ್ಸ್ ಎಲ್ಲ ರನ್ ಮಾಡಲಿಕ್ಕೆ ಇವನ್ನ ನಾವು ಉಪಯೋಗ ಮಾಡಕತ್ತಿದ್ವಿ. ಇದು ಏನ್ ಮಾಡಿತು, ಕೋಲು ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಲ್ಲ ಕಾರ್ಬನ್ ಡೈಆಕ್ಸೈಡ್ ಎಮಿಟ್ ಮಾಡಕತ್ತಿದ್ವು. ಇದಕ್ಕೆ ಇಂಗಾಲದ ಡೈಆಕ್ಸೈಡ್ ಅಂತ ಕರಿತೀವಿ. ಅದ್ರ ಜೊತೆಗೆ ಕಾರ್ಬನ್ ಮೊನಾಕ್ಸೈಡ್ CH4 ಅದು ಕೂಡ ಹೊರಗಡೆ ಬರ್ತೈತಿ, ಮತ್ತು ನೈಟ್ರಸ್ ಆಕ್ಸೈಡು ಮತ್ತು ಫ್ರಿಜ್, AC ಇವು ಕೆಲವು ಉಪಯೋಗ, ಕ್ಲೋರೋ ಫ್ಲೋರೋ ಕಾರ್ಬನ್ಸ್ ಎಲ್ಲ ಹೊರಸೂಸಕತ್ತಿದ್ವು. ಇವು ಎಲ್ಲ ಏನ್ ಮಾಡ್ತಾವು, ಇದ್ರದ್ದು ಏನು ಪಾತ್ರ? ಈಗ ಕಾರ್ಬನ್ ಡೈಆಕ್ಸೈಡ್ ನೀವು ತೊಗೊಂಡ್ರೆ ಅಂತ ತಿಳ್ಕೊರ್ರಿ, ಕಾರ್ಬನ್ ಡೈಆಕ್ಸೈಡು ವಾತಾವರಣದಲ್ಲಿ ಸೇರಿದಾಗ ಅದು ಲಾಂಗ್ ವೇವ್ ರೇಡಿಯೇಷನ್ ಅಂತ ಕರಿತೀವಿ. ಈ ಲಾಂಗ್ ವೇವ್ ರೇಡಿಯೇಷನ್ ಅದು ಹೀರಿಕೊಳ್ತದೆ, ಸೂರ್ಯನ ಬೆಳಕು ಭೂಮಿಯನ್ನು ನೇರವಾಗಿ ತಲುಪಿಡ್ತೈತಿ. ಈ ಗಾಳಿ ಐತಲ್ಲ, ಸೂರ್ಯನ ಕಿರಣಗಳಿಗೆ ಪಾರದರ್ಶಕವಾಗಿರ್ತೈತಿ. ಈ ಭೂಮಿಯ ವಾಯುಮಂಡಲ ಸೂರ್ಯನ ಬೆಳಕನ್ನು ನೇರವಾಗಿ ಹೀರಿಕೊಳ್ಳೋದಿಲ್ಲ, ಅದು ನೇರವಾಗಿ ಭೂಮಿಯನ್ನು ತಲುಪುತ್ತ. ಭೂಭಾಗಗಳು ಮತ್ತು ಸಾಗರಗಳು ಇದರಲ್ಲಿಂದ ಬಿಸಿ ಆಕ್ಕವು. ಈ ಬಿಸಿ ಆದ್ಮೇಲೆ ಇವು ಏನ್ ಮಾಡ್ತಾವು, ಭೂಮಿ ಮತ್ತು ಸಾಗರಗಳು ಇವು ಒಂದು ಬೆಳಕನ್ನು ಹೊರಸೂಸ್ತಾವು. ಅದಕ್ಕೆ ಲಾಂಗ್ ವೇವ್ ರೇಡಿಯೇಷನ್ ಅಂತ ಕರಿತೀವಿ ನಾವು. ಲಾಂಗ್ ವೇವ್ ರೇಡಿಯೇಷನ್, ಔಟ್ ಗೋಯಿಂಗ್ ಲಾಂಗ್ ವೇವ್ ರೇಡಿಯೇಷನ್, ಹೊರಗೆ ಹೋಗುವ ದೀರ್ಘ ತರಾಂಗಾಂತರಗಳು ಅಂತ ಕರಿತೀವಿ. ಈ ದೀರ್ಘ ತರಾಂಗಾಂತರಗಳು ಇನ್ಫ್ರಾರೆಡ್ ರೇಂಜ್ನಲ್ಲಿ ಕೂಡ ಇರ್ತಾವು. ಇದು ಏನ್ ಮಾಡ್ತಾ, ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಮೀಥೇನು, ನೈಟ್ರಸ್ ಆಕ್ಸೈಡ್ ಇವೆಲ್ಲ ಈ ಕಿರಣಗಳನ್ನು ಹೀರಿಕೊಂಡ್ಬಿಡ್ತಾವು. ಈ ಹೀರಿಕೊಂಡ ಮೇಲೆ ಇದು ಒಂದು ಥರ ಬ್ಲ್ಯಾಂಕೆಟ್ ಥರ ಆಗಿಬಿಡ್ತೈತಿ. ಆವಾಗ ಈ ರೇಡಿಯೇಷನ್ನು ಕ್ಯಾಪ್ಚರ್ ಮಾಡಿಕೊಂಡು ನಮ್ಮ ವಾತಾವರಣವನ್ನು ಬಿಸಿ ಮಾಡಕತ್ತಿ ಬಿಡ್ತಾವೆ. ಇದರಲ್ಲಿಂದ ನಮಗೇನಾಗತ್ತಾ, ಉಷ್ಣತಾಮಾನ ವರ್ಷದಿಂದ ವರ್ಷಕ್ಕೆ, ದಶಕದಿಂದ ದಶಕ ಏರಿಕೆ ಆಗ್ತಾ ಬಂದಿತ್ತು. ಈಗ 1750 ಸುಮಾರು ನೀವು ತಾಪಮಾನವನ್ನು ನೋಡಿದ್ರೆ ಬರೇ ಕಡಿಮೆ ಇತ್ತು, ಈಗ ಸುಮಾರು 1.5 ಡಿಗ್ರಿ ಸೆಂಟಿಗ್ರೇಡ್ ಜಗತ್ತಿನ ಸರಾಸರಿ ಉಷ್ಣತಾಮಾನ ಏರಿಕೆ ಆಗಿದೆ, 1.5 ಡಿಗ್ರಿ ಸೆಂಟಿಗ್ರೇಡ್. ಇದೇನೋ ನಂಬರ್ ಸಣ್ಣದು ಕಾಣಬಹುದು, ಇದರ ಪರಿಣಾಮ ಭಾಳ ಜಾಸ್ತಿ. ಟೆಂಪ್ರೇಚರ್ ಇದು ಭಾರಿ ಸೆನ್ಸಿಟಿವ್, 1 ಡಿಗ್ರಿ ಬರೀ 0.5 ಡಿಗ್ರಿ ಸೆಂಟಿಗ್ರೇಡ್ ಹೆಚ್ಚಿಗೆ ಆಯ್ತಂದ್ರೆ ಇದರಲ್ಲಿಂದ ಪರಿಣಾಮ ಜಾಸ್ತಿ ಆಗುತ್ತೆ. ಈಗ ಇನ್ನೊಬ್ಬ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ AK ಚಕ್ರವರ್ತಿ ಅವರು ಮಾತಾಡ್ತಾರೆ. ಡಾಕ್ಟರ್ ಚಕ್ರವರ್ತಿ ಅವರೇ, ತಮಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಮತ್ತೆ ನಮ್ಮ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ರೈತ ಬಾಂಧವರೇ. ಪರಿಸರ ಅಥವಾ ಹವಾಮಾನ ಬದಲಾವಣೆಯಿಂದ ಸಾಕಷ್ಟು ರೈತರ ಬಾಂಧವರಿಗೆ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಸೊ ಇದರಿಂದ ಏನಾಗುತ್ತೆ, ಈಗ ಮಳೆ ಹೆಚ್ಚಳ ಆಗ್ಬೋದು, ಆಮೇಲೆ ತೇವಾಂಶ ಹೆಚ್ಚದಾಗ ಏನಾಗುತ್ತೆ, ಮೆಣಸು ಮೆಣಸಿಗೆ ಈ ಕ್ವಿಕ್ ವಿಲ್ಟು ಅಥವಾ ರಾಟು ಅಂತ ಏನು ರೋಗಗಳು ಹೆಚ್ಚಾಗ್ತದೆ. ಆಮೇಲೆ ಏಲಕ್ಕಿಗೆ ಫ್ಲಾರಸೆನ್ಸ್ ರಾಟ್ ಆಗಲಿ ಅಥವಾ ರೈಸೋಮ್ ರಾಟ್ ಆಗಲಿ ಹೆಚ್ಚಾಗ್ತದೆ. ಈಗ ಕೆಲಸದಲ್ಲಿ ಏನಾಗುತ್ತೆ, ತಾಪಮಾನ ಹೆಚ್ಚಿಗೆ ಆಗ್ಬಿಡುತ್ತೆ. ಅದರಿಂದ ಏನಾಗುತ್ತೆ, ಈಗ ಮಾವು ತಗೊಳ್ಳಿ, ಮಾವಿಗೆ ಏನಾಗುತ್ತೆ, ಈ ಜಿಗಿ ಹುಳು ಹೆಚ್ಚಾಗಿ ಬಂದ್ಬಿಡುತ್ತೆ. ಈ ಜಿಗಿ ಹುಳು ಹೆಚ್ಚಾಗಿ ಬಂದ್ಬಿಟ್ರೆ ಇಡೀ ಹಿಂಬಾಳೆನೇ ಅದು ಒಂಥರ ಕೆಟ್ಟೋಗ್ಬಿಟ್ಟು ಅದಕ್ಕೆ ಏನು ಕಾಯಿ ಅಥವಾ ಹೂ ಕಟ್ಟಲ್ಲ. ಸೊ ಇದರಿಂದ ಏನಾಗುತ್ತೆ, ಕಾಫಿಗೆ ತಾಪಮಾನ ಹೆಚ್ಚಾಗಾದ್ರೆ ಏನಾಗುತ್ತೆ, ಏನು ಹೂಗಳು ಗುಂಚುಗಳು ಇರ್ತವೆ ಅದನ್ನು ಸರಿಯಾಗಿ ಕಟ್ಟಲ್ಲ. ಸೊ ಇದರಿಂದ ಇಳುವರಿ ಸಾಕಷ್ಟು ಕಡಿಮೆ ಆಗುತ್ತೆ. ಇದೇ ತರ ನಮ್ಗೆ ಈ ಕೋಳಿ ಸಾಕಣೆ ಆಗ್ಲಿ ಅಥವಾ ಮೀನುಗಾರಿಕೆ ಆಗ್ಲಿ ಅಥವಾ ಡೈರಿಗಾಗ್ಲಿ ಅಥವಾ ಬೇರೆ ಆಕ್ಟಿವಿಟೀಸ್ ನಾವು ಏನ್ ರೈತರ ಬಾಂಧವ್ಯ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅದರಿಂದನು ಸಾಕಷ್ಟು ಅವ್ರಿಗೆ ಸವಾಲನ್ನ ಹೆದರ್ಸ್ಕೋಬೇಕಾಗುತ್ತೆ. ಆಮೇಲೆ ಇದರದ್ದು ನಿವಾರಣೆ ಕ್ರಮಗಳು ಏನು, ಇದರ ಬಗ್ಗೆನೂ ನಾವು ಈ ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಸಾಕಷ್ಟು ಚರ್ಚೆ ಮಾಡ್ತೀವಿ. ಆಮೇಲೆ ಇದರಿಂದ ನಮ್ಗೆ ಈ ಏನಾಗುತ್ತೆ ಅಂದ್ರೆ, ಕೆಲವು ತಳಿಗಳು ಇರ್ತವೆ, ಈಗ ಬೆಳೆ ತಳಿಗಳು ಇರ್ತವೆ, ಅದು ಸಾಕಷ್ಟು ಈ ಹವಾಮಾನ ಬದಲಾವಣೆಗೆ ಒಂಥರ ಟಾಲರೆನ್ಸ್ ತೋರಿಸುತ್ತೆ. ಸೊ ಇಂಥ ತಳಿಗಳನ್ನ ಈ ನಮ್ಮ ವೈಜ್ಞಾನಿಕರವರು ಸಾಕಷ್ಟು ಹೈಬ್ರಿಡ್ ಇವಾಲ್ವ್ ಮಾಡಿದ್ದಾರೆ. ಈಗ ರಾಗಿ ಆಗ್ಲಿ ಅಥವಾ ತೆಂಗು ಆಗ್ಲಿ ಇದಕ್ಕೆ ಸಾಕಷ್ಟು ಶಕ್ತಿ ಇದೆ ಈ ಹವಾಮಾನ ಬದಲಾವಣೆಗೆ ತಡ್ಕೊಳ್ಳಕ್ಕೆ. ಈಗ ಕೆಲವು ಕಾಫಿ ಆಗ್ಲಿ ಅಥವಾ ಏಲಕ್ಕಿ ಆಗ್ಲಿ ಅಥವಾ ಮೆಣಸಾಗ್ಲಿ ಇದಕ್ಕೆ ಅಷ್ಟು ಹೊಂದಾಣಿಕೆ ಇರಲ್ಲ. ಸೊ ಈ ತರ ಎಲ್ಲ ವಿಷಯದಲ್ಲಿ ನಾವು ಸಾಕಷ್ಟು ಚರ್ಚೆ ಮಾಡ್ತೀವಿ. ಆಮೇಲೆ ಈ ಜಲ ಸಂಪನ್ಮೂಲ, ಸೊ ಇದರಿಂದ ಈ ಕ್ವಾಲಿಟಿ ಆಫ್ ವಾಟರ್ ಆಗ್ಲಿ ಅಥವಾ ಎಷ್ಟು ಮಟ್ಟಿಗೆ ಈ ನೀರಿನ ಅಭಾವದಿಂದ ನಮಗೆ ರೈತರು ಬಾಂಧವರಿಗೆ ಕಷ್ಟ ಆಗ್ತದೆ, ಇದ್ರ ಬಗ್ಗೆನೆ ನಾವು ಈ ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಕೂಲಂಕುಷವಾಗಿ ಚರ್ಚೆ ಮಾಡ್ತೀವಿ. ರೈತ ಬಾಂಧವರೇ, ಈಗ ಡಾಕ್ಟರ್ ಮೂಡಲಗಿರಿಯಪ್ಪ ಅವರು ಮಾತಾಡ್ತಾರೆ. ಡಾಕ್ಟರ್ ಮೂಡಲಗಿರಿಯಪ್ಪ ಅವರು ಕುಸ್ಕಿ ಬೇಸಾಯ ಪ್ರಾಯೋಜನೆ ಇದರಲ್ಲಿ ಮುಖ್ಯ ವಿಜ್ಞಾನಿಯಾಗಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಜಿಕೆವಿಕೆದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಮೂಡಲಗಿರಿಯಪ್ಪ ಅವರೇ, ತಂಗು ಕೂಡ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ರೈತ ಬಾಂಧವರೇ. ಸೊ ಇವತ್ತಿನ ದಿವಸ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಹವಾಮಾನ ಬದಲಾವಣೆ ಆಗ್ತಾ ಇದೆ. ಈಗಾಗಲೇ ಸಿ ಎಸ್ ಪಾಟೀಲ್ ಅವರು ಹೇಳ್ದಂಗೆ ನಮ್ಮ ಹವಾಮಾನದಲ್ಲಿ 1.5 degrees ಉಷ್ಣಾಂಶ ಜಾಸ್ತಿ ಆಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಪರ್ಯಾಯವಾಗಿ ಈ ಹವಾಮಾನ ವೈಪರೀತ್ಯದಲ್ಲಿ ಯಾವ್ಯಾವ ಕೃಷಿ ಪದ್ಧತಿಗಳಿರ್ಬೋದು, ಮೂಲತಃ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಇರ್ಬೋದು, ವಿವಿಧ ಬೆಳೆಗಳ ನಿರ್ವಹಣೆ ಇರ್ಬೋದು, ಅದೇ ರೀತಿಯಾಗಿ ಬೆಳೆ ಪದ್ಧತಿಗಳು ಇರ್ಬೋದು, ಅದೇ ರೀತಿಯಾಗಿ ಹವಾಮಾನ ಬದಲಾವಣೆ ಸಂದರ್ಭಗಳಲ್ಲಿ ಅದರಲ್ಲಿಯೂ ಕೂಡ ನಮ್ಮ ಕರ್ನಾಟಕದಲ್ಲಿ ರಾಜಸ್ಥಾನ ಬಿಟ್ಟರೆ ಕರ್ನಾಟಕದಲ್ಲಿ ಎರಡನೇ ಒಂದು ರಾಜ್ಯ ಅತಿ ಹೆಚ್ಚು ಖುಷ್ಕಿ ಪ್ರದೇಶವನ್ನು ಹೊಂದಿದೆ. ಇಂಥ ಒಂದು ಖುಷ್ಕಿ ಪ್ರದೇಶದಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳ ಮುಂದಿನ ದಿನದಲ್ಲಿ ಬಹಳ ಕೂಲಂಕುಷವಾಗಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಎಂಪ್ರಿ ಜೊತೆಗೆ ಕೂಡ ಸಾಕಷ್ಟು ಕೆಲಸ ಮಾಡ್ತಾ ಇದೀವಿ. ಆದರೂ 15 ದಿನಗಳಿಗೊಮ್ಮೆ ಸಾಕಷ್ಟು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಕಾಲಕ್ರಮೇಣ ಯಾವುದೇ ತಿಂಗಳಲ್ಲಿ, ಉದಾಹರಣೆಗೆ ಜುಲೈ ತಿಂಗಳಲ್ಲಿ ಬಂದಾಗ ಯಾವ ರೀತಿಯ ನಾವು ಬೇಸಾಯ ಕ್ರಮ ಮಾಡಬೇಕು, ಅದೇ ರೀತಿಯಾಗಿ ಆಗಸ್ಟ್ ತಿಂಗಳಲ್ಲಿ ಯಾವ ರೀತಿಯ ಒಂದು ಪರ್ಯಾಯವಾಗಿ ಕೃಷಿ ಚಟುವಟಿಕೆಗಳನ್ನು ಹಮ್ಮಿಕೊಳ್ಬೇಕು, ಹೀಗಾಗಿ ಒಟ್ಟಾರೆ 12 ತಿಂಗಳಲ್ಲಿ ಕೂಡ ವಿವಿಧ ಬೆಳೆಗಳಲ್ಲಿ ಪರ್ಯಾಯವಾಗಿ ಪರ್ಯಾಯ ಬೆಳೆ ಪದ್ಧತಿಗಳಿರ್ಬೋದು, ಅದೇ ರೀತಿಯಾಗಿ ಈ ಕ್ರಾಪ್ ಡೈವರ್ಸಿಫಿಕೇಶನ್ ಅಂತ ಏನ್ ಹೇಳ್ತೀವಿ, ಯಾವುದೇ ಒಂದೇ ಬೆಳೆ ಬೆಳೆಯಲಾರದೆ ಎರಡು ಬೆಳೆಯನ್ನ ಯಾವ ರೀತಿ ಬೆಳಿಬೇಕು. ಹಾಗಾಗಿ ಇವತ್ತಿನ ದಿವಸ ನಮ್ಮ ಖುಷ್ಕಿ ಪ್ರದೇಶದಲ್ಲಿ ಈ ಹವಾಮಾನ ವೈಪರೀತ್ಯದಿಂದಾಗಿ ಈ ಬೆಳೆಗಳ ಮೇಲೆ ಸಾಕಷ್ಟು ಪರಿಣಾಮ ಬೀಳ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ರೈತರು ಯಾವ ರೀತಿಯಾಗಿ ಈ ನಮ್ಮ ವ್ಯವಸಾಯದಲ್ಲಿ ಅದೇ ಮಾಡ್ತಕ್ಕಂಥ ಕ್ರಮಗಳಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ಮಾಡಿಕೊಂಡು ಖಂಡಿತ ಅದರ ಮಟ್ಟಿಗೆ ಲಾಭವನ್ನು ಪಡ್ಕೊಳ್ಬಹುದು. ಅಂದ್ರೆ ಕೃಷಿ ಹವಾಮಾನ ಅಂದ್ರೆ ಬದಲಾವಣೆ ಆಗ್ತಾ ಇದೆ, ಏರುಪೇರು ಆಗ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಮ್ಮ ಒಂದು ಕೃಷಿ ಚಟುವಟಿಕೆಗಳನ್ನ ಸ್ವಲ್ಪ ಮಟ್ಟಿಗೆ ಕೂಡ ಬದಲಾವಣೆ ಮಾಡಿಕೊಂಡು ಅದರಲ್ಲಿ ಯಾವ ರೀತಿಯಾಗಿ ಈಗ ನನ್ನ ಉದಾಹರಣೆಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಕೂಡ ಈ ಒಂದು ಕೃಷಿ ಹವಾಮಾನ ಚತುರ ಕೃಷಿ ಜೊತೆಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಉದಾಹರಣೆಗೆ ಹೇಳಬೇಕಾದ್ರೆ ಈ ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಜಿಲ್ಲೆಗಳಲ್ಲಿ ನೆಲಮಂಗಲ ಮತ್ತು ಸುಮಾರು 10 ಹಳ್ಳಿಗಳಲ್ಲಿ ಈ ಹವಾಮಾನ ಚತುರ ಕೃಷಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ಈ ಹವಾಮಾನ ಚತುರ ಕಾರ್ಯಕ್ರಮಗಳಲ್ಲಿ ಮೊಟ್ಟ ಮೊದಲನೇ ಮಾಡಬೇಕಂತ ಒಂದು ಕೆಲಸ, ನಾವು ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡಬೇಕಾಗತ್ತೆ. ಅಂದ್ರೆ ಉದಾಹರಣೆಗೆ ರೈತ 2 ಎಕರೆ ಇರ್ಬೋದು, 3 ಎಕರೆ ಇರ್ಬೋದು, 4 ಎಕರೆ ಹೊಲ ಇರ್ಬೋದು, ಅಂತ ಒಂದು ಹೊಲದಲ್ಲಿ ಬಿದ್ದಂತಹ ಮಳೆ ನೀರನ್ನ ಯಾವ ರೀತಿಯಾಗಿ ನಮ್ಮ ಮುಖ್ಯ ಹೊಲದಲ್ಲಿ ಸಂರಕ್ಷಿಸಬೇಕಾಗತ್ತೆ. ಅದೇ ರೀತಿಯಾಗಿ ಈ ಒಂದು ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಒತ್ತು ಕೊಡಬೇಕಾಗುತ್ತೆ. ನಾವು ಉದಾಹರಣೆಗೆ ಈ ಕರ್ನಾಟಕದಲ್ಲಿ ಮೊದಲನೇ ರೈತರು ಮಾಡಬೇಕಾಗಿದ್ದಂತೂ ಮಾಗಿ ಉಳ್ಮೆ. ಸೊ ಮಾಗಿ ಉಳ್ಮೆ ಬಹಳ ಮುಖ್ಯವಾದ್ದು. ಇದರಿಂದ ಸಾಕಷ್ಟು ಈಗಾಗಲೇ ನಮ್ಮ ಚಕ್ರವರ್ತಿ ಅವರು ಹೇಳ್ತಿದ್ರು, ಕೀಟ ಮತ್ತು ಬಾಧೆ ಕಡಿಮೆ ಆಗ್ತದೆ, ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದೆ. ಇನ್ನೂ ಒಂದು ಬಹಳ ಮುಖ್ಯವಾದ್ದು ಏನಪ್ಪಾ ಅಂತಂದ್ರೆ, ಈಗ ಉದಾಹರಣೆಗೆ ಕರ್ನಾಟಕ ರಾಜ್ಯದಲ್ಲಿ ಮಳೆ ಬಂದಿದೆ, ಇಂಥ ಮಳೆಯನ್ನ ಸದುಪಯೋಗಿಸಿಕೊಂಡು ಒಂದು ಮಾಗಿ ಉಳುಮೆ ಮಾಡಿದ್ದಾದ್ರೆ ಮುಂದೆ ಬರ್ತಕ್ಕಂಥ ಮಳೆ ನೀರನ್ನ ಸಂರಕ್ಷಿಸಿದ್ದೆ ಆದ್ರೆ ಮುಂದಿನ ಒಂದು ನಮ್ಮ ಖುಷ್ಕಿ ಪ್ರದೇಶದಲ್ಲಿ ಬೆಳೆತಕ್ಕಂಥ ಬೆಳೆಯ ಒಂದು ಅವಧಿನ ಜಾಸ್ತಿ ಮಾಡಿ ಖಂಡಿತ ಇಳುವರಿ ಮಟ್ಟ ಜಾಸ್ತಿ ಮಾಡಬಹುದು. ಕೇಳುವರೆ, ಇದಾಗಿತ್ತು ಇವತ್ತಿನ ನಮ್ಮ ಹವಾಮಾನ ಬದಲಾವಣೆಗೆ ಸಂಬಂಧಿಸಿದ ಕಾರ್ಯಕ್ರಮ. ಈಗಾಗಲೇ ಸಾಕಷ್ಟು ವಿಷಯಗಳು ಈ ಒಂದು ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ನಾವು ಮುಂಬರುವ ದಿನಗಳಲ್ಲಿ ನಾವು ಪ್ರಸಾರ ಮಾಡೋರಿದ್ದೇವೆ. ಇದರಲ್ಲಿ ರಾಜ್ಯ ಸರ್ಕಾರದಲ್ಲಿ ಮತ್ತು ಕೇಂದ್ರ ಸರ್ಕಾರದಲ್ಲಿ ಬರುವಂತಹ ಸುಮಾರು 11 ಇಲಾಖೆಗಳ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ನಾವು ನಮ್ಮ ರೈತ ಬಾಂಧವರಿಗೆ ಮತ್ತು ಸಾರ್ವಜನಿಕರಿಗೆ ಇದರ ಅರಿವನ್ನು ಮಾಡಿಕೊಡ್ತಾ ಇದ್ದೇವೆ. ಯಾವ್ಯಾವ ಒಂದು ಸವಾಲುಗಳು ಈ ಒಂದು ಹವಾಮಾನ ಬದಲಾವಣೆಯಿಂದ ನಾವು ಎದುರಿಸಬೇಕಾಗುತ್ತೆ, ಸುಗಮವಾಗಿ ರೈತರು ತಮ್ಮ ಬೆಳೆಯನ್ನ ಹೇಗೆ ಬೆಳ್ಕೊಳ್ಬಹುದು, ಮತ್ತೆ ಸಾರ್ವಜನಿಕರಿಗೂ ಕೂಡ ಈ ಒಂದು ಪರಿಸರ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಯಾವ ಒಂದು ಕಾರ್ಯಕ್ರಮ ತಾವು ಹಾಕೊಳ್ಬಹುದು, ಈಗಾಗಲೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಗ್ರಾಮ ಮಟ್ಟದಲ್ಲೂ ಕೂಡ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ, ಆದ್ರೆ ಇನ್ನೊಮ್ಮೆ ಈ ನಮ್ಮ ಕಾರ್ಯಕ್ರಮದ ಮೂಲಕ ತಮ್ಗೆ ನಾವು ತಿಳಿಸ್ಕೊಡೋರಿದ್ದೇವೆ. ಸಂಪನ್ಮೂಲ ವ್ಯಕ್ತಿಗಳು ಪ್ರತಿ ವಾರ ಬೇರೆ ಬೇರೆ ವಿಭಾಗದ ವತಿಯಿಂದ ಬಂದು ತಮ್ಗೆ ಮಾಹಿತಿಯನ್ನ ನೀಡ್ತಾರೆ. ರಾಜ್ಯದ ಸುಮಾರು 13 ಆಕಾಶವಾಣಿ ಕೇಂದ್ರಗಳ ಮೂಲಕ ಕೂಡ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ನಾವು ತಮ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಾವು ಕೊಟ್ಟಂತ ಈ ಒಂದು ಮಾಹಿತಿ ಮತ್ತೆ ಸಂಪನ್ಮೂಲ ವ್ಯಕ್ತಿಗಳು ನೀಡಿದಂತಹ ವಿಷಯಗಳು ತಮ್ಗೆ ಯಾವ ತರ ಉಪಯೋಗ ಬಂದವು ಅಂತ ತಾವು ಕೂಡ ನಮ್ಗೆ ಮಾಹಿತಿಯನ್ನ ಕೊಡಬಹುದು, ಅಥವಾ ಸಲಹೆ ಸೂಚನೆಗಳನ್ನು ಕೂಡ ತಾವು ಕೊಡಬಹುದು. ನಾವು ಅದಕ್ಕೆ ಪೂರಕವಾದ ಒಂದು ಮೊಬೈಲ್ ಸಂಖ್ಯೆಯನ್ನು ಕೊಡ್ತೇವೆ, ವಾಟ್ಸಪ್ ಮೂಲಕ ಕೂಡ ತಾವು ಮಾಹಿತಿಯನ್ನ ನಮ್ಗೆ ಕೊಡಬಹುದು. ಅದೇ ತರ ಇಮೇಲ್ ಮೂಲಕನು ಕೂಡ ಬಗೆಹರಿದಂತ ಸಮಸ್ಯೆ ಇರ್ಬೋದು, ಅಥವಾ ಇನ್ಯಾವುದು ಒಂದು ವಿಷಯ ಇರ್ಬೋದು, ಇನ್ನು ಹೆಚ್ಚಿನ ಮಾಹಿತಿ ಬೇಕಾಗಬಹುದು, ಇದು ಯಾವುದೇ ಇದ್ರು ಕೂಡ ನಮ್ಗೆ ಇಮೇಲ್ ಮೂಲಕನು ಕೂಡ ಮಾಹಿತಿಯನ್ನ ಮಾಡ್ಕೊಳ್ಬಹುದು, ಮೊಬೈಲ್ ಮೂಲಕನು ಕೂಡ ತಾವು ಮೆಸೇಜ್ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಬಹುದು. ನಾವು ಕೂಡ ಆ ಮಾಹಿತಿನ ಮುಂಬರುವ ಕಾರ್ಯಕ್ರಮದಲ್ಲಿ ಅದನ್ನ ನಾವು ತಮ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಾವ ತರ ಅದು ಪರಿಣಾಮ ಆಗಬಹುದು ಅನ್ನೋದ್ರ ಕುರಿತು ಸಂಪನ್ಮೂಲ ವ್ಯಕ್ತಿಗಳು ಕೂಡ ತಮ್ಗೆ ಮಾಹಿತಿಯನ್ನ ನೀಡ್ತಾರೆ. ತಾವು ಬಳಸಬೇಕಾದ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ವಿಳಾಸವನ್ನ ಹೇಳ್ತೇನೆ, ದಯವಿಟ್ಟು ಬರ್ಕೊಳ್ಳಿ. ಮೊಬೈಲ್ ಸಂಖ್ಯೆ ದಯವಿಟ್ಟು ಬರ್ಕೊಳ್ಳಿ, ಇದು ವಾಟ್ಸಪ್ ಮೊಬೈಲ್ ಸಂಖ್ಯೆ ಇರ್ತದೆ ನೋಡಿ, 9342063488. ಇನ್ನೊಮ್ಮೆ ಕೇಳಿ, 9342063488. ಈ ಮೊಬೈಲ್ ಸಂಖ್ಯೆಗೆ ತಾವು ವಾಟ್ಸಪ್ ಮೆಸೇಜ್ ಅನ್ನ ಕಳಿಸ್ಬೋದು, ಆ ರೈತ ಬಾಂಧವರು ಕಳಿಸ್ಬೋದು, ಮತ್ತೆ ಸಾರ್ವಜನಿಕರು ಕೇಳುಗರು ಕೂಡ ತಮಗನಿಸಿದ ಈ ಒಂದು ಪರಿಸರ ಬದಲಾವಣೆಯ ಒಂದು ಸಂರಕ್ಷಿಸುವ ನಿಟ್ಟಿನಲ್ಲಿ ಅಥವಾ ಯಾವ್ದಾದ್ರು ಒಂದು ಸವಾಲು ಎದುರಿಸುವ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮೆಸೇಜ್ ಮೂಲಕ ನಮ್ಗೆ ಕಳಿಸ್ಕೊಟ್ರೆ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ನಾವು ಅದಕ್ಕೆ ಸಂಪನ್ಮೂಲ ವ್ಯಕ್ತಿಗಳು ಉತ್ತರವನ್ನು ಕೂಡ ಕೊಡೋರಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಕೇಳುಗರಿಗೂ, ರೈತ ಬಾಂಧವರಿಗೂ ಮತ್ತೆ ಸಂಪನ್ಮೂಲ ವ್ಯಕ್ತಿಗಳಿಗೂ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತು ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯ ಪಡೆಯಲಾಗುತ್ತಿದೆ. ಈ ಕುರಿತಾದ ಪ್ರಶ್ನೆ ಅಥವಾ ಸಂದೇಶ ಕಳಿಸಬಹುದಾದ ಮೊಬೈಲ್ ಸಂಖ್ಯೆ 9342063488. ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 9342063488. ಇಮೇಲ್ ವಿಳಾಸ dcc-emri@karnataka.gov.in. ಇಂದಿನ ಕಾರ್ಯಕ್ರಮದಲ್ಲಿ ಹವಾಮಾನ ವೈಪರೀತ್ಯ ಎದುರಿಸುವುದು ಮತ್ತು ಸುರಕ್ಷಾ ಕ್ರಮ ಅನುಸರಿಸುವುದು ಹೇಗೆ, ಈ ಕುರಿತು ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಹಿತಿ ಕೇಳಿದಿರಿ. ಪರಿಸರ ಇಲಾಖೆ ಅಡಿ ಬರುವ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಪ್ರಾಯೋಜಿಸಿದ ಹವಾಮಾನ ಮಿತ್ರ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಸಹಕಾರ ರಾಜಲಕ್ಷ್ಮಿ ಜಿ ಮತ್ತು ಸುಧಾರಾಣಿ ಟಿ. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹೆರ್ಟ್ಸ್ಗಳು. ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಮೊದಲಿಗೆ ಕೆಲವು ಪ್ರಕಟಣೆಗಳು. ಚಿತ್ರದುರ್ಗ ಜಿಲ್ಲಾ ಯಾದವಗೊಲ್ಲ ಸಮುದಾಯ ಹೋರಾಟ ಸಮಿತಿಗೆ ಹೊಸ ಪದಾಧಿಕಾರಿಗಳನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡಲು ತೀರ್ಮಾನಿಸಲಾಗಿದೆ. ಸಮಿತಿಯಲ್ಲಿ ನೋಂದಣಿ ಹೊಂದಿರುವ ಸದಸ್ಯರುಗಳು ಆಧಾರ್ ಕಾರ್ಡ್, ಎಲೆಕ್ಷನ್ ಐಡಿ ಕಾರ್ಡ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಮೊಬೈಲ್ ನಂಬರ್ ಒಳಗೊಂಡ ದಾಖಲೆಗಳನ್ನು ಕಳುಹಿಸಲು ವಿಳಾಸ ಸಿ ಚಿತ್ತಯ್ಯ, ಸಂಚಾಲಕರು ಯಾದವಗೊಲ್ಲ ಸಮುದಾಯ, ಕನಸು ನಿಲಯ, 7ನೇ ಕ್ರಾಸ್, ಜೋಗಿಮಟ್ಟಿ ರಸ್ತೆ, ಚಿತ್ರದುರ್ಗ. ಮಾಹಿತಿಗೆ ಕರೆ ಮಾಡಿ 9483772570. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ರೋಟರಿ ವಿದ್ಯಾಲಯ ಚಿತ್ರದುರ್ಗ. ರೋಟರಿ ನೂತನ ಆಡಳಿತ ಮಂಡಳಿಯನ್ನು ಒಳಗೊಂಡಿರುವ ನಮ್ಮ ರೋಟರಿ ಪ್ರೌಢಶಾಲೆಗೆ ಆಂಗ್ಲ ಮಾಧ್ಯಮ ಬೋಧನಾ ಅನುಭವವಿರುವ ಅಧ್ಯಾಪಕ ಅಧ್ಯಾಪಕಿಯರು ಬೇಕಾಗಿದ್ದು ಆಕರ್ಷಕ ವೇತನವನ್ನು ನೀಡಲಾಗುತ್ತದೆ. ವಿದ್ಯಾರ್ಹತೆ ಬಿಎ ಬಿಪಿಎಡ್, ಎಂಎ ಬಿಎಡ್ ಹಾಗೂ ಬಿಎ ಬಿಎಡ್ ಮೂಲ ದಾಖಲಾತಿ ಪ್ರತಿಯೊಂದಿಗೆ ಸಂಪರ್ಕಿಸಿ. ಅರ್ಹ ಅಭ್ಯರ್ಥಿಗಳು ಸಂಪರ್ಕಿಸಬೇಕಾದಂತಹ ನಮ್ಮ ಮೊಬೈಲ್ ಸಂಖ್ಯೆಗಳು 9845283101. ಮತ್ತೊಂದು ಸಂಖ್ಯೆ 8722478616. ಅರ್ಜಿ ಸಲ್ಲಿಸಲು ಅಂತಿಮ ದಿನಾಂಕ 2/5/2025 ಆಗಿರುತ್ತದೆ. ಪ್ರಕಟಣೆ ಶರಾಫ್ ಎಂ ಹುಚ್ಚರಾಯ ಶೆಟ್ಟಿ, ಎಂಎಚ್ ಚಂದ್ರಶೇಖರ ಶೆಟ್ಟಿ ಜ್ಯುವೆಲರ್ಸ್, ಸಂತೆಪೇಟೆ, ಚಿತ್ರದುರ್ಗ. ಕಡಿಮೆ ಶುಲ್ಕದಲ್ಲಿ ಮಕ್ಕಳ ಉತ್ತಮ ಶಿಕ್ಷಣಕ್ಕಾಗಿ ರೋಟರಿ ವಿದ್ಯಾಲಯ ಸಂಪರ್ಕಿಸಿ. ರೈತ ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ ಡಿಎಪಿಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಕೇಳುಗರೆ, ನೀವು ಅಡಿಕೆ ಬೆಳೆಗಾರರೇ ಇಲ್ಲ ಅಡಿಕೆ ಬೆಳೆಗಾರರಾಗಬೇಕೆನ್ನುವ ಆಸೆ ಇದೆಯಾ? ಹಾಗಾದರೆ ಅಡಿಕೆ ಬೆಳೆಗಾರರಿಗೆ ಇರುವ ವಿವಿಧ ರೀತಿಯ ಸಾಲ ಸೌಲಭ್ಯಗಳು, ಸದಸ್ಯರ ಕ್ಷೇಮಾಭಿವೃದ್ಧಿಗೆ ಇರುವ ವಿವಿಧ ಸೌಲಭ್ಯಗಳು ಹಾಗೂ ಗೋದಾಮು ಮತ್ತು ವಿಶೇಷ ಸೌಲಭ್ಯಗಳನ್ನು ತಿಳಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಅಡಿಕೆ ಅರಿಕೆ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಅಡಿಕೆ ಅರಿಕೆ ಕಾರ್ಯಕ್ರಮ ಸರಣಿಯು ಪ್ರತಿ ಸೋಮವಾರ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಹಾಸನ, ಮಂಗಳೂರು ಹಾಗೂ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಈಗ ಕೇಳಿ ರೈತರಿಗೆ ಸಲಹೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಸವನಗೌಡ ಎಂಜಿ ಅಂತ ಹೇಳಿ ದಾವಣಗೆರೆಯ ICAR ತಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ. ಇಂದು ನಾವು ತೋಟಗಾರಿಕೆ ಬೆಳೆಗಳಲ್ಲಿ ಹಸಿರೆಲೆ ಗೊಬ್ಬರಗಳ ಒಂದು ಮಹತ್ವ ಎಂಬ ವಿಷಯದ ಬಗ್ಗೆ ಇವತ್ತು ನಾವು ಮಾಹಿತಿಯನ್ನ ಪಡೆದುಕೊಳ್ಳೋಣ. ತಮಗೆಲ್ಲ ಗೊತ್ತಿರೋ ಹಾಗೆ ತೋಟಗಾರಿಕೆ ಬೆಳೆಗಳಲ್ಲಿ ಅತಿ ಹೆಚ್ಚಾಗಿ ಕಳೆ ನಿರ್ವಹಣೆಯಲ್ಲಿ ನಮ್ಮ ರೈತ ಬಾಂಧವರು ಮಾಡ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಅತಿಯಾದ ಒಂದು ರಾಸಾಯನಿಕವನ್ನು ಬಳಸಿಬಿಟ್ಟು, ಕಳೆನಾಶಕಗಳನ್ನು ಬಳಸಿಬಿಟ್ಟು ಮಣ್ಣಿನ ಫಲವತ್ತತೆಯನ್ನ ಹಾಳು ಮಾಡ್ತಾ ಇರತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಅತಿಯಾಗಿ ಕಳೆನಾಶಕ ಬಳಸೋದ್ರಿಂದ ನಮಗೇನಾಗುತ್ತಪ್ಪ ಅಂತ ಹೇಳಿದ್ರೆ, ಮಣ್ಣಿನಲ್ಲಿರ್ತಕ್ಕಂಥ ಭೌತಿಕ ಗುಣಗಳು, ಮಣ್ಣಿನ ಒಂದು ರಾಸಾಯನಿಕ ಗುಣಗಳು, ಮಣ್ಣಿನ ಒಂದು ಜೈವಿಕ ಗುಣಗಳು ನಮಗೆ ಹಾಳಾಗ್ಬಿಟ್ಟು ಮಣ್ಣಿನ ಒಂದು ಪರಿಸ್ಥಿತಿ, ಅದರ ಒಂದು ಆರೋಗ್ಯ ತುಂಬಾ ಹದಗೆಡ್ತಾ ಹೋಗ್ತದೆ. ಇಂತಹ ಸಂದರ್ಭಗಳಲ್ಲಿ ನಮ್ಮ ರೈತ ಬಾಂಧವರಿಗೆ ವರದಾನ ಇರ್ತಕ್ಕಂಥದ್ದೇನಪ್ಪ ಅಂತ ಹೇಳಿದ್ರೆ ಹಸಿರೆಲೆ ಗೊಬ್ಬರದ ಒಂದು ಬಳಕೆ. ಸೊ ಈ ಹಸಿರೆಲೆ ಗೊಬ್ಬರಗಳನ್ನ ನಮ್ಮ ತೋಟಗಾರಿಕೆ ಬೆಳೆಗಳಾಗಿರ್ತಕ್ಕಂಥ ಅಡಿಕೆ ಇರ್ಬೋದು, ಬಾಳೆ ಇರ್ಬೋದು, ತೆಂಗಿರ್ಬೋದು, ಹಲಸು ಇರ್ಬೋದು, ಮಾವು ಇರ್ಬೋದು, ಯಾವುದೇ ತೋಟಗಾರಿಕೆ ಬೆಳೆಗಳಲ್ಲಿ ನಾವು ಈ ರೀತಿಯ ಒಂದು ಹಸಿರೆಲೆ ಗೊಬ್ಬರಗಳನ್ನ ಬಳಕೆ ಮಾಡಿಕೊಳ್ಳೋದ್ರಿಂದ ನಮಗೆ ಬಹಳ ಅನುಕೂಲ ಏನಪ್ಪ ಅಂತ ಹೇಳಿದ್ರೆ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಗಳನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಅದು ನಮಗೆ ತುಂಬಾ ಅನುಕೂಲ ಆಗುತ್ತೆ. ನಮಗೆ ಹಸಿರೆಲೆ ಗೊಬ್ಬರಗಳು ಅಂತ ಹೇಳಿದ್ರೆ ಸೆಣಬು ಇರ್ಬೋದು, ಡ್ಯಾಂಚ ಇರ್ಬೋದು, ಅಲಸಂದೆ ಇರ್ಬೋದು, ಹುರುಳಿ ಇರ್ಬೋದು, ತೊಗರಿ ಇರ್ಬೋದು, ಅಥವಾ ಇನ್ನಿತರೆ ಯಾವುದೇ ದ್ವಿದಳ ಧಾನ್ಯದ ಒಂದು ಸಸಿಗಳಿರ್ಬೋದು. ಈ ಒಂದು ಸಸಿಗಳನ್ನ ನಾವು ವರ್ಷಕ್ಕೆ ಎರಡು ಬಾರಿ ನಮ್ಮ ಭೂಮಿನಲ್ಲಿ ಬೆಳೆದು ಆ ಒಂದು ಗಿಡಗಳನ್ನ ನಾವು ಮತ್ತೆ ಭೂಮಿನಲ್ಲಿ ಮುಗಿಸೋದ್ರಿಂದ ಏನಪ್ಪ ಅಂತ ಹೇಳಿದ್ರೆ ನಮಗೆ ವಾತಾವರಣದಲ್ಲಿರತಕ್ಕಂತಹ ಒಂದು ಸಾರಜನಕ ಏನಿದೆ ಆ ಸಾರಜನಕ ಸ್ಥಿರೀಕರಣಗೊಂಡ್ಬಿಟ್ಟು ಆ ಒಂದು ದ್ವಿದಳ ಧಾನ್ಯಗಳ ಬೇರುಗಳಲ್ಲಿ ಗಂಟುಗಳ ಮೂಲಕ ಅದು ಶೇಖರಣೆ ಆಗಿರುತ್ತದೆ. ಸೊ ಅದು ನಮ್ಮ ಭೂಮಿಗೆ ನಾವು ಹೂವು ಹಾಕೋಕ್ಕಿಂತ ಮುಂಚೆನೆ ಅದನ್ನ ಮತ್ತೆ ರೊಟೋವೇಟ್ ಮಾಡಿದಾಗ ಮಣ್ಣಿನ ಗುಣಗಳು ಇಂಪ್ರೂವ್ ಆಗಲಿಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಈ ಒಂದು ದ್ವಿದಳ ಧಾನ್ಯಗಳನ್ನ ಹೆಚ್ಚು ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ ಮಣ್ಣಿನಲ್ಲಿ ಈ ಒಂದು ಏರಿಯೇಷನ್ ಅಂತ ಏನ್ ಕರಿತೀವಿ ಅಂದ್ರೆ ಉಸಿರಾಟದ ಪ್ರಕ್ರಿಯೆ ಏನಿದೆ ಆ ಉಸಿರಾಟದ ಪ್ರಕ್ರಿಯೆನೂ ಸಹ ಹೆಚ್ಚಾಗಲಿಕ್ಕೆ ಅದು ನಮಗೆ ಸಹಾಯ ಆಗುತ್ತೆ. ಹಾಗಾಗಿ ನಾವು ರೈತರಿಗೆ ಒಂದು ಕರೆ ಹೇಳೋದೇನಪ್ಪ ಅಂತ ಹೇಳಿದ್ರೆ ಈ ಹಸಿರೆಲೆ ಗೊಬ್ಬರಗಳೇನಿದಾವೆ ಈ ಹಸಿರೆಲೆ ಗೊಬ್ಬರಗಳನ್ನ ಕನಿಷ್ಠ ಬಾರಿ ಅಂತ ಹೇಳಿದ್ರು ಸಹ ಎರಡು ಬಾರಿ ಆದರೂ ನಮ್ಮ ಈ ತೋಟಗಾರಿಕೆ ಬೆಳೆಗಳಲ್ಲಿ ಬಳಕೆಯನ್ನ ನಾವು ಮಾಡ್ಕೋಬಹುದಾಗಿದೆ. ಜೊತೆಗೆ ಇವನ್ನ ನಾವು ಭೂಮಿಗೆ ಮಗ್ಗಿಸೋದ್ರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಮಣ್ಣಿನಲ್ಲಿರ್ತಕ್ಕಂಥ ಭೌತಿಕ ಗುಣಗಳು ಮತ್ತೆ ರಾಸಾಯನಿಕ ಗುಣಗಳು, ರಾಸಾಯನಿಕ ಗುಣಗಳಲ್ಲಿ ನಾವೇನ್ ಹೇಳ್ತೀವಿ ಒಂದು PH ಅಂತ ಕರಿತೀವಿ, ಆ ಒಂದು ರಸಸಾರ ಅಂತ ಹೇಳಿ, ಜೊತೆಗೆ ನಮ್ಮ EC ಅಂತ ಕರಿತೀವಿ ಒಂದು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಅದರಲ್ಲಿರ್ತಕ್ಕಂಥ ಲವಣಾಂಶದ ಒಂದು ಮಟ್ಟ, ಇವೆರಡೂ ಸಹ ನಮಗೆ ಇಂಪ್ರೂವ್ ಆಗ್ಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಜೊತೆಗೆ ಮಣ್ಣಿನಲ್ಲಿರ್ತಕ್ಕಂಥ ಜೀವಕೋಶಗಳಿಗೆ ಒಂದು ಆಹಾರವಾಗಿ ಈ ಒಂದು ಎರೆಹುಳಗಳು ಇರ್ಬೋದು ಅಂತರ ಒಂದು ಇದಕ್ಕೆ ನಾವು ಈ ಒಂದು ಹಸಿರೆಲೆ ಗೊಬ್ಬರಗಳನ್ನು ಕೊಟ್ಟಾಗ ಅವುಗಳಿಗೆ ಊಟನ ಆಗುತ್ತೆ, ಜೊತೆಗೆ ಮಣ್ಣಿನ ಫಲವತ್ತತೆ ಹೆಚ್ಚಿಸ್ಲಿಕ್ಕೂ ನಮಗೆ ಅದು ಸಹಾಯ ಆಗುತ್ತೆ. ಆಮೇಲೆ ಇನ್ನೊಂದು ಬಹಳ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಬೇಸಿಗೆ ತಿಂಗಳುಗಳಲ್ಲಿ ಈ ಹಸಿರೆಲೆ ಗೊಬ್ಬರಗಳನ್ನು ಬೆಳ್ಕೊಳ್ಳೋದ್ರಿಂದ ನಮಗೆ ಈ ಪಾರ್ಥೇನಿಯಂ ಅಂತಕ್ಕಂಥ ಒಂದು ಏನು ಕಳೆ ಏನಿದೆ ಅದ ಒಂದು ನಿಯಂತ್ರಣವನ್ನು ಸಾಧಿಸ್ಲಿಕ್ಕೆ ನಮಗೆ ಅದು ಅನುಕೂಲ ಆಗುತ್ತೆ. ಉದಾಹರಣೆಗೆ ಈಗ ತುಂಬಾ ಅಡಿಕೆ ತೋಟಗಳಲ್ಲಿ ನಮಗೆ ಜಿಂಜರ್ ಗ್ರಾಸ್ ಅಂತ ಕರಿತೀವಿ ನಾವು, ಏನಪ್ಪಾ ಅಂತ ಹೇಳಿದ್ರೆ ಅದು ಶುಂಠಿ ಹುಲ್ಲು ಅಂತ ಹೇಳಿ, ಅದು ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ನೀರಾವರಿ ಆಶ್ರಿತ ತೋಟಗಳಿದಾವೆ ಅಲ್ಲಿ ತುಂಬಾ ಜಾಸ್ತಿ ಇದೆ. ಅದು ಜಾಸ್ತಿ ಇದ್ದಂಥ ತೋಟಗಳಲ್ಲಿ ನಮಗೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಮಣ್ಣಿನಲ್ಲಿರ್ತಕ್ಕಂಥ ಎಲ್ಲಾ ಪೋಷಕಾಂಶ ಅಂಶಗಳನ್ನ ಅದು ಹೀರ್ಕೊಳ್ಳುತ್ತೆ, ಫಸಲು ತುಂಬಾ ಹೊಡೆತಕ್ಕೆ ಬೀಳುತ್ತೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನಾವು ಅಂತಹ ತೋಟಗಳಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ಏನಾದರೂ ನಾವು ಸೆಣಬು, ಡಯಾಂಚ ಅಥವಾ ವೆಲ್ವೆಟ್ ಬೀನ್ಸ್, ವೆಲ್ವೆಟ್ ಬೀನ್ಸ್ ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಹಳ ವಿಶೇಷವಾಗಿ ನಮ್ಮ ಅಡಿಕೆ ತೋಟಗಳಲ್ಲಿ ಬೆಳೆಯಬಹುದಾದಂತಹ ಒಂದು ಹಸಿರೆಲೆ ಗೊಬ್ಬರ. ಮತ್ತೆ ಇದರಲ್ಲಿರ್ತಕ್ಕಂಥ ಒಂದು ಫೋಲಿಯೇಜ್ ಏನಿದೆ ಅದು ನಮ್ಮ ಭೂಮಿಗೆ ಯಥೇಚ್ಛವಾಗಿ ಸಿಗೋದ್ರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಮಣ್ಣು ಮೃದು ಆಗ್ಲಿಕ್ಕೆ, ಮಣ್ಣು ನೀರಿನ ಒಂದು ತೇವಾಂಶವನ್ನು ಹಿಡ್ಕೊಳ್ತಕ್ಕಂಥ ಒಂದು ಶಕ್ತಿನೂ ಸಹ ಅದು ನಮಗೆ ವೃದ್ಧಿ ಆಗುತ್ತೆ. ಹಾಗಾಗಿ ಈ ಹಸಿರೆಲೆ ಗೊಬ್ಬರಗಳನ್ನ ದಯವಿಟ್ಟು ಬಳಕೆ ಮಾಡ್ಕೊಳ್ಳೋದನ್ನ ರೂಢಿ ಮಾಡ್ಕೊಳ್ಳಿ. ಹಸಿರೆಲೆ ಗೊಬ್ಬರಗಳ ಒಂದು ಬಳಕೆಯಿಂದ ಕಳೆ ನಿಯಂತ್ರಣ ಸಾಧ್ಯ, ಜೊತೆಗೆ ಮಣ್ಣಿನ ಫಲವತ್ತತೆಯನ್ನು ವೃದ್ಧಿಸ್ಲಿಕ್ಕೂ ಇದು ಸಾಧ್ಯ ಇದೆ ಅಂತಕ್ಕಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಇನ್ನು ಹೆಚ್ಚಿನ ಒಂದು ಮಾಹಿತಿ ಬೇಕಾದಲ್ಲಿ ನನ್ನ ಒಂದು ದೂರವಾಣಿ ಸಂಖ್ಯೆ 9448342655. ಧನ್ಯವಾದಗಳು. ರೈತರಿಗೆ ಸಲಹೆ ಕೇಳಿದಿರಿ. ಈಗ ಮಾರುಕಟ್ಟೆ ಧಾರಣೆ. ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಅಲಸಂದಿ ಕಾಳು ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 1969 ಗರಿಷ್ಠ 6509 ರೂಪಾಯಿಗಳು, ಅಡಿಕೆ ಅಪ್ಪಿ ಪ್ರತಿ ಕ್ವಿಂಟಾಲ್ಗೆ 50,100 55,500 ರೂಪಾಯಿಗಳು, ಅಡಿಕೆ ಬೆಟ್ಟೆ 28,600 29,000 ರೂಪಾಯಿಗಳು, ಅಡಿಕೆ ಕೆಂಪುಗೋಟು 20,600 21,000 ರೂಪಾಯಿಗಳು, ಅಡಿಕೆ ರಾಶಿ 49,600 50,000 ರೂಪಾಯಿಗಳು, ಕಡಲೆಕಾಳು ಪ್ರತಿ ಕ್ವಿಂಟಾಲ್ಗೆ 5,099 6,049 ರೂಪಾಯಿಗಳು, ನೆಲಗಡಲೆ 2011 6,499 ರೂಪಾಯಿಗಳು, ಹುರುಳಿಕಾಳು 3,029 3,375 ರೂಪಾಯಿಗಳು, ಮೆಕ್ಕೆಜೋಳ 1,801 2,406 ರೂಪಾಯಿಗಳು, ಕುಸುಬೆ 3,029 3,375 ರೂಪಾಯಿಗಳು, ಸೂರ್ಯಕಾಂತಿ 4,901 ಕನಿಷ್ಠ ಮತ್ತು ಗರಿಷ್ಠ 4,901 ರೂಪಾಯಿಗಳು, ತೊಗರಿ 1,069 4,619 ರೂಪಾಯಿಗಳು. ಇನ್ನು ಚಳ್ಳಕೆರೆ ಮಾರುಕಟ್ಟೆಯಲ್ಲಿ ನೆಲಗಡಲೆ ಪ್ರತಿ ಕ್ವಿಂಟಾಲ್ಗೆ 3,600 ರಿಂದ 7,026 ರೂಪಾಯಿಗಳು, ಮೆಕ್ಕೆಜೋಳ 2,050 ರಿಂದ 2,398 ರೂಪಾಯಿಗಳು, ದಾವಣಗೆರೆ ಮಾರುಕಟ್ಟೆಯಲ್ಲಿ ಸೇಬು 8,500 ರಿಂದ 9,000 ರೂಪಾಯಿಗಳು, ಅಡಿಕೆ ಗೊರಬಲು ಕನಿಷ್ಠ ಮತ್ತು ಗರಿಷ್ಠ 19,800 ರೂಪಾಯಿಗಳು, ಅಡಿಕೆ ರಾಶಿ 55,711 ಗರಿಷ್ಠ ಮತ್ತು ಕನಿಷ್ಠ ರೂಪಾಯಿಗಳು 55,711 ರೂಪಾಯಿಗಳು, ಬಾಳೆಹಣ್ಣು ಏಲಕ್ಕಿ ಬಾಳೆ 3,000 ರಿಂದ 3,800 ರೂಪಾಯಿಗಳು, ಪಚ್ಚಬಾಳೆ 2,500 ರಿಂದ 3,000 ರೂಪಾಯಿಗಳು, ಹುರುಳಿಕಾಯಿ 4,500 ರಿಂದ 5,000 ರೂಪಾಯಿಗಳು, ಬೀಟ್ರೂಟ್ 2,000 ರಿಂದ 2,800 ರೂಪಾಯಿಗಳು, ಹಾಗಲಕಾಯಿ 4,000 ರಿಂದ 4,500 ರೂಪಾಯಿಗಳು, ಸೋರೆಕಾಯಿ 800 ರಿಂದ 1,500 ರೂಪಾಯಿಗಳು, ಬದನೆಕಾಯಿ 1,000 ರಿಂದ 1,500, ಗೋರಿಕಾಯಿ 3,400 ರಿಂದ 4,000 ರೂಪಾಯಿಗಳು, ಎಲೆಕೋಸು 600 ರಿಂದ 1,000 ರೂಪಾಯಿಗಳು, ದಪ್ಪ ಮೆಣಸಿನಕಾಯಿ 4,500 ರಿಂದ 5,000 ರೂಪಾಯಿಗಳು, ಕ್ಯಾರೆಟ್ 2,000 ರಿಂದ 2,800, ಹೂಕೋಸು 2,000 ರಿಂದ 2,500, ಸಪೋಟ 3,000 ರಿಂದ 3,800 ರೂಪಾಯಿಗಳು, ತೆಂಗಿನಕಾಯಿ 13,000 ರೂಪಾಯಿಗಳು, ಸೌತೆಕಾಯಿ 1,500 ರಿಂದ 2,000 ರೂಪಾಯಿಗಳು, ನುಗ್ಗೆಕಾಯಿ 3,000 ರಿಂದ 3,800 ರೂಪಾಯಿಗಳು, ಬೆಳ್ಳುಳ್ಳಿ 6,000 ರಿಂದ 10,000 ರೂಪಾಯಿಗಳು, ದ್ರಾಕ್ಷಿ 4,000 ರಿಂದ 4,800